ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:50.37. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ರೇಷ್ಮೆ ಕೃಷಿ ಲಾಭದಾಯಕತೆ ಕುರಿತು ರೇಷ್ಮೆ ಕೃಷಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಭಾಗವಹಿಸಲಿದ್ದಾರೆ ರೈತರಾದ ದಿಲೀಪ್ ಕುಮಾರ್ ಮತ್ತು ಧರ್ಮಣ್ಣ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆಯ ಧಾರಣೆ. ನಂತರ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವಯ್ಯ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಲಾಭದಾಯಕತೆ ಕುರಿತು ರೇಷ್ಮೆ ಕೃಷಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಇದೆ. ರೈತ ಬಾಂಧವರು ರೇಷ್ಮೆ ಕೃಷಿಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಹೇಗೆ ಅದು ಲಾಭ ಗಳಿಸ್ತಿದೆಯೋ, ನಷ್ಟ ಅನ್ನಿಸ್ತಿದೆಯೋ, ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಜೊತೆಗೆ ಏನು ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ಒಳ್ಳೆಯ ಇಳುವರಿ ಪಡಲಿಕ್ಕೆ ಸಾಧ್ಯತೆ ಎಂಬಂಥ ಒಂದು 10 ಹಲವಾರು ವಿಚಾರಗಳನ್ನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಈಗಾಗಲೇ ರೇಷ್ಮೆ ಕೃಷಿಯನ್ನು ಮಾಡಿ ಅದರಲ್ಲಿ ಲಾಭದಾಯಕತೆಯನ್ನು ಗಳಿಸಿಕೊಂಡು ಮತ್ತು ರೇಷ್ಮೆ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗ್ತಿರುವಂತಹ ರೈತರು ನಮ್ಮ ಜೊತೆ ಇವತ್ತು ತಮ್ಮ ಅನುಭವಗಳನ್ನು ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಮೊದಲಿಗೆ ದೇವದೂರ್ ತಾಲೂಕಿನ ಈಜಿ ಕಾಲೋನಿಯ ಧರ್ಮಣ್ಣನವರು ತಮ್ಮ ಈ ರೇಷ್ಮೆ ಕೃಷಿಯ ಅನುಭವಗಳನ್ನು ಜೊತೆಗೆ ಅವರ ವಿಚಾರಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಳ್ತಿದ್ದಾರೆ. ಧರ್ಮಣ್ಣವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಸರ್. ಹಲೋ. ಹಲೋ ಸರ್. ಹಾಂ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ದೇವದೂರ್ ತಾಲೂಕಿನ ಈಜಿ ಕಾಲೋನಿಯಲ್ಲಿ. ರೇಷ್ಮೆ ಕೃಷಿ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಿ, ಏನ್ ಅನಿಸ್ತೆ ನಿಮಗೆ? ನಿಮ್ಮದು ಎಷ್ಟು ಎಕರೆ ಭೂಮಿಯಲ್ಲಿ ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಹಾ, 2 ಎಕರೆ ಭೂಮಿಯಲ್ಲಿ ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಿ. ರೇಷ್ಮೆ ಕೃಷಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಟ್ಟವರು ಯಾರು, ಹೇಗೆ ಆ ಒಂದು ರೇಷ್ಮೆ ಕೃಷಿಯಲ್ಲಿ ತಾವು ಹೇಗೆ ಅದನ್ನು ತೊಡಗಿಸಿಕೊಂಡ್ರಿ? ಮೊದಲು ಅವ್ರು ಹಾಕಿದ್ರು ಸರ್, ಅವ್ರು ಹಾಕೋಣ ನಾನು ಹಾಕಿನಿ. ಹಾಂ, ಮಾಹಿತಿ ಎಲ್ಲ ಕೇಳಿ ಹೆಂಗೈತಪ್ಪ ಹೆಂಗಿಲ್ಲ, ಚೆನ್ನಾಗೈತೆ ನೀರು, ಹೆಂಗ್ ಬರುತ್ತೆ ಲಾಭ, ಹೆಂಗ್ ಚೆನ್ನಾಗೈತೆ, ಗೌರ್ಮೆಂಟ್ ಸಬ್ಸಿಡಿ ಏನಿದೆ ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಗೌರ್ಮೆಂಟ್ ಸಬ್ಸಿಡಿ ತಮ್ಗೆ ಏನೇನು ಸಿಕ್ತು ತಮ್ಗೆ ಇಲಾಖೆಯಿಂದ? ಇಲಾಖೆಯಿಂದ ಸರ್ ಡೆಟಾಲ್ ಅಸ್ತ್ರ ದಿಲೀಪ್ ಕುಮಾರ್, ತಾವು ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ, ಏನು ತಾವು ರೇಷ್ಮೆ ಕೃಷಿಯನ್ನ ತಾವು ಕಡ್ಡಿಗಳನ್ನ ಹೇಗೆ ತಂದ್ರಿ ಸ್ಟಾರ್ಟಿಂಗ್ ಅಲ್ಲಿ? ಏನು ಹನಿ ನೀರಾವರಿ ಮಾಡ್ಕೊಂಡ್ರ ಅಥವಾ ಏನು ಹನಿ ನೀರಾವರಿ ಮಾಡ್ಕೊಂಡ್ರ, ಯಾವ ರೀತಿಯಲ್ಲಿ ತಾವು ತಾವು ಈ ಸ್ಟಾರ್ಟಿಂಗ್ ನಾವು ತಮ್ಮನ್ನ ತಾವು ತೊಡಸ್ಕೊಂಡ್ರಿ? ನಾವು ಕಡ್ಡಿ ತಂದಿದ್ವಿ ಸರ್, ನಾವೇ ನಾಟಿ ಮಾಡಿದ್ವಿ ಸರ್ ಹೊಲ್ದಾಗ. ನಾವೇ ನಾಟಿ ಮಾಡಿ ಚಲೋ ಗಿಡ ಬೆಳೆಸಿ ಚಲೋ ಈರುಳ್ಳಿ ತೆಗೆದ್ವಿ ಸರ್. ನಿಮ್ದು ಭೂಮಿ ಎಂತದಿದೆ ತಮ್ಮ ಈ ಒಂದು ರೇಷ್ಮೆ? ಕೆಂಪು ನೆಲ ಇದೆ ಸರ್, ಕೆಂಪು ಭೂಮಿ, ಕೆಂಪು ನೆಲ ಇದೆ. ಎಷ್ಟು ವರ್ಷದಿದೆ ಸದ್ಯಕ್ಕೆ ನಿಮ್ಮ ಒಂದು ಬೆಳೆ? ಒಂದು ಬೆಳೆ ಸರ್ ಒಂದ್ ತಿಂಗಳು ತಪ್ಪಲ ಬರಕ್ಬೇಕು, ಒಂದ್ ತಿಂಗಳು ಮೇಸಕ್ಬೇಕು ಸರ್, ಎರಡು ತಿಂಗಳು ಬೆಳೆ. ಈ ವರ್ಷ ಹೇಗೆ ಅನಿಸುತ್ತೆ ನಿಮ್ಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಏನೇನು ರೇಟು ತಮಗೆ ಸಿಕ್ತು? ಚೆನ್ನಾಗಿದೆ ಸರ್, ರೇಟು 600 ತನಕ ಮಾರಿ ಸರ್. ಈಗ ಮಾರ್ಕೆಟಿಗೆ ಹೋಗಿಲ್ಲ ಸರ್, ಅಂದ್ರೆ ಒಂದ್ ಬೆಳೆ ಲಾಸ್ ಆಯ್ತು ಸರ್. ಹೋಗಿಲ್ಲ, ಈಗ ನೆಕ್ಸ್ಟ್ ಇನ್ನೊಂದು 20 ತಾರೀಕು ತರಿಸ್ಬೇಕು, ನಾಳೆ 20 ತಾರೀಕಿಗೆ ಮತ್ತೆ ನಾವೇ ಚಾಕಿ ಮಾಡ್ಕೊಂತೀವಿ ಸರ್. ನೀವೇ ಚಾಕಿ ಮಾಡ್ಕೋತ ಅಲ್ವಾ? ನೀವು ಎಷ್ಟು 100 ಮಟ್ಟಿಗೆ ಎಷ್ಟು ನೀವು ಮರಿಗಳನ್ನ ಗೂಡುಗಳನ್ನ ಮಾಡ್ಕೋತೀರಿ ನೀವು? ನಿಮ್ಮ ಇಳುವರಿ ಎಷ್ಟು ಬರ್ತಿದೆ? 100 ಸರ್, 100, 100, 90, 98. ಇನ್ನೂರು ಮಟ್ಟೆ ತರಿಸ್ತೀವಿ ಸರ್. 200 ಮಟ್ಟೆ ತರಿಸ್ತೀರಿ? ಅಥವಾ ಈ ಚಾಕಿಗಳನ್ನ ನೀವು ಅಥವಾ ಬೇರೆ ಕಡೆಯಿಂದ ತಂದ್ಕೋತೀರ ಅಥವಾ ತಾವೇ ಸಿದ್ಧಪಡಿಸ್ಕೋತೀರಿ? ನಾವೇ ಚಾಕಿ ಮಾಡ್ತೀವಿ ಸರ್. ಈಗ ನಾವು ಚಾಕಿ ಹೇಳಿದ್ವಿ ಸರ್, ಹೋದ ಸರಿ ಫೇಲ್ ಆಯ್ತು ಮಟ್ಟೂರು ಚಾಕಿ. ಅದೇ ಈಗ ಸರಿ ನಾವೇ ಮಾಡ್ಕೋಬೇಕಂತ ಅನಿಸ್ತಿದೆ ಸರ್. ಓಹೋ, ಅಂತಂದ್ರೆ ಈಗ ಈ 2021 ನಿಮ್ಗೆ ಇದು ಸ್ವಲ್ಪ ಹೇಗೆ ಲಾಸ್ ಅನಿಸ್ತಾ ಅಥವಾ ಏನು ಲಾಭ ಆಯ್ತು? ಲಾಭ ಆಯ್ತು ಸರ್, ಚೆನ್ನಾಗಿ ಲಾಭ ಏನಾಯ್ತು ಸರ್. ಮಟ್ಟೂರು ಚಾಕಿ ಹೇಳಿದ್ವಿ ಸರ್, ಅವಳ ಗೂಡೆ ಕಟ್ಲಿಲ್ಲ ಸರ್, ಸೈಲೆಂಟ್ ನಿಂತು ಬಿಟ್ಟು ಸರ್. 4ನೇ ದಿವಸ 8 ದಿವಸ ಮೇಸಿದ ಮ್ಯಾಗ ಗೂಡೆ ಕಟ್ಲಿಲ್ಲ. ಈಗ ನಿಮ್ಗೆ ಗರಿಷ್ಠ ಎಷ್ಟು ರೇಟು ನಿಮಗೆ ಹೆಚ್ಚಪ್ಪ ಅಂತಂದ್ರೆ ಎಷ್ಟು ಸಿಕ್ಕಿದೆ ನಿಮ್ಗೆ? 700 ಸಿಕ್ಕಿದೆ ಸರ್. 700 ನೀವು ಪ್ರತಿ ಕೆಜಿಗೆ ನೀವು ಮಾರಿದಿರಿ? ಮಾರಿದೀವಿ ಸರ್. ಹಾ, ಅಂದ್ರೆ ರೇಷ್ಮೆ ಕೃಷಿಯಲ್ಲಿ ತಾವು ಒಳ್ಳೆ ಲಾಭವನ್ನ ಪಡ್ಕೊಂಡಿದ್ದೀರಿ? ಸರ್ ಒಳ್ಳೆ ಲಾಭ ತಗೊಂಡಿದೆ ಸರ್. ಮತ್ತೆ ಏನಾದ್ರೂ 2 ಎಕರೆಯಿಂದ 3 ಎಕರೆ 4 ಎಕರೆ ಏನೋ ಏನೋ ಒಂದು ಮತ್ತೆ ಹೆಚ್ಚು ಒಂದು ಕ್ಷೇತ್ರದಲ್ಲಿ ಹಾಕೊಳ್ಳೋದು? ಹೌದು ಸರ್, ಮತ್ತೆ ಮಾಡ್ಬೇಕಂತ ಅನಿಸ್ತಿದೆ ಸರ್. ಇದು ಚೆನ್ನಾಗಿದೆ ಸರ್, 10% ಖರ್ಚು ಮಾಡಿದ್ರೆ 90% ಉಳಿತು ಸರ್ ರೈತರಿಗೆ. ಹಾ, ಅಷ್ಟು ಖರ್ಚೆ ಇಲ್ಲ ಸರ್ ಇದಕ್ಕೆ. ಅಂದ್ರೆ ಮುಖ್ಯವಾಗಿ ಬರುವಂತ ಸಮಸ್ಯೆಗಳು ಏನ್ರಿ ಧರ್ಮಣ್ಣವ್ರೆ? ಒಳ್ಳೆ ರೀ ಸರ್, ನನಗೆ ನೋಡಿ ಮತ್ತೆ ರೈತರು ಹಾಕಿಂಡಾರ ಸರ್, ನಮ್ಮ ಊರಾಗ ಒಂದಿಬ್ಬರಿಗೆ ಹಾಕ್ಸಿನಿ ಸರ್. ಅಲ್ಲ, ಸಮಸ್ಯೆಗಳು ಏನು ಬರ್ತವೆ, ಏನು ಕಷ್ಟಗಳು, ರೋಗಗಳು ಅಥವಾ ಏನಾದರೂ ತಪ್ಪಲಿಗೆ ಸಮಸ್ಯೆಗಳು? ಅವರು ಡೆಟಾಲ್ ಕೊಟ್ಟಿರ್ತಾರೆ ಸರ್ ಹೊಡಿಬೇಕಂತ, ಅಸ್ತ್ರ ಹೊಡಿಬೇಕಂತ ಕೊಟ್ಟಿರ್ತಾರೆ ಸರ್, ಗೌರ್ಮೆಂಟೇ ಕೊಟ್ಟಿರ್ತಾರೆ. ಹೊಲಕ್ಕೆ ಹೊಡಿಬೇಕು ಅಂತ, ಗಿಡಕ್ಕೆ ಹೊಡ್ಕೋಬೇಕು. ಅನಂತರ ಈ ಸಮಯಕ್ಕೆ ಈ ಗೊಬ್ಬರವನ್ನು ಹಾಕಬೇಕು, ಎಲೆಗಳಿಗೆ ಬೆಳೆಗೆ, ಅನಂತರ ಹುಳುಗಳನ್ನು ಈ ರೀತಿ ಮೇಯಿಸಬೇಕು ಅಂತ ಕಾಲಕಾಲಕ್ಕೆ ಮಾಹಿತಿ ಸಿಗುತ್ತಾ ತಮಗೆ? ಸಿಗುತ್ತೆ ಸರ್, ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಸರ್. ಅಂದ್ರೆ ಇಲಾಖೆ ಅವರು ಬಂದು ಹೇಳ್ತಾರ ಅಥವಾ ತಾವೇ ಅನುಭವದ ಮೇಲೆ ಮಾಡ್ತೀರಿ? ಇಲಾಖೆ ಅವ್ರು ಬಂದು ಬರ್ತಾರೆ ಸರ್, ನಾವೇ ಎಲ್ಲ ನಮಗ್ ಗೊತ್ತಿದೆ, ನಮ್ಮ ಹತ್ರ ಬರಲ್ಲ ಸರ್, ಹೊಸ ಹೊಸ ರೈತರಲ್ಲಿ ನಾವೇ ಕಳಿಸ್ತೀವಿ ಸರ್. ಈಗ ತಾವು ಒಂದು ಸರ್ ಎಷ್ಟು ಮರಿಗಳನ್ನ ತಾವು ಸಾಕ್ತೀರಿ? 200 ಮರಿ ಸರ್. ಅಂದ್ರೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಬೇಕಾದಂತಹ ಒಂದು ಮನೆ ಆಗಿರ್ಬೋದು ಅಥವಾ ವ್ಯವಸ್ಥೆ ಎಲ್ಲ? ಎಲ್ಲ ವ್ಯವಸ್ಥೆ ಸರ್, ಎಲ್ಲ ವ್ಯವಸ್ಥೆ ಇದೆ, ನಾವ್ ಮಾಡ್ತೀವಿ, ಮನೆಯವರ ಮಾಡ್ತೀವಿ ಸರ್ ನಾವು. ಲೇಬರ್ ಹಚ್ಚಲ್ಲ ಸರ್, ಅದಕ್ಕೆ ಚೆನ್ನಾಗಿ ಲಾಭ ಉಳಿತೆ. ಈಗ ಧರ್ಮಣ್ಣವರಿಗೆ 2 ಎಕರೆ ಮಾಡ್ಕೋಬೇಕಪ್ಪ ಅಂತಂದ್ರೆ 2 ಎಕರೆಗೆ ಎಷ್ಟು ಜನ ಲೇಬರು ಬೇಕಾಗ್ತದೆ ಈ ರೇಷ್ಮೆ ಕೃಷಿಗೆ? 2 ಎಕರೆಗೆ ಸರ್ 3 ಬಹಳ ಆಯ್ತು ಸರ್. ಹಾ, 4ನೇ ದಿವಸ ದಾಟಿದ ಮ್ಯಾಗೆ ಬೇಕಾಗುತ್ತೆ ಸರ್, ಇಬ್ಬರು ಎಷ್ಟು ಕೈ ತಳಗ ಎಲ್ಲಂದ್ರೆ ಒಬ್ಬರೇ ಮಾಡ್ಕೋಬಹುದು, 4ನೇ ದಿವಸ ಪಾಸ್ ಆಗುತ್ತಾನೆ, ಅದೇನು ಅಷ್ಟು ಇಲ್ಲ ಸರ್. ಅಂದ್ರೆ ಕಟ್ ಮಾಡೋದು, ಅದನ್ನ ತೆಗೆಯೋದು, ಅದನ್ನ ನಿರ್ವಹಣೆ ಮಾಡೋದು, ಅದು ಅಷ್ಟು ಕ್ಲೀನ್ ಮಾಡೋದು, ಮನೆಯವರೇ ಬೇಕು ಸಾಕು? ಸಾಕು ಸರ್, ನಾನು ಒಬ್ಬನೇ ಮೇಂಟೈನ್ ಮಾಡ್ತೇನೆ ಸರ್, 4ನೇ ದಿವಸ ಪಾಸ್ ಆಗುತ್ತಾನೆ. ಹಾ ಹಾ, ಅದಕ್ಕಿಂತ ಮುಂಚೆಗೆ ಒಂದು ಇಬ್ರು ಇಬ್ರು ಒಬ್ರು ಇಬ್ರು ಲೇಬರ್ ಬೇಕು. ಇಬ್ಬರಿಗೂ ನಮ್ಮ ತಂದೆ ಕರ್ಕೊಂತ ಸರ್, ನಮ್ಮ ಹೆಣ್ಮಕ್ಳು ಬರ್ತಾರೆ ಸರ್ ಅಷ್ಟೇ. ಹಾ ಹಾ ಹಾ, ನಿಮ್ಗೇನು ಈಗ ಎಷ್ಟು ವರ್ಷಗಳಿಂದ ನೀವು ಮಾಡ್ಕೊಂತ ಬಂದಿರಿ, ಎಷ್ಟು ವರ್ಷ ಆಯ್ತು ನೀವು ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ? ಸರ್ ಈಗ 2021 ಅಂದ್ರೆ 4 ವರ್ಷ ಮುಗಿತು ಸರ್, ಈಗ 5ನೇ ವರ್ಷ ರನ್ನಿಂಗ್ ಸರ್ ನಮ್ದು. ಇದ್ರ ಹೇಳ್ಕೊಳ್ಳೋ ಒಂದು ಲಾಸ್ ಆಗಿಲ್ಲ ನಿಮ್ಗೆ, ಲಾಭನ ಆಗಿದೆಯಾ ಹೇಗೆ? ಲಾಭನಾಗಿದೆ ಸರ್, ಚೆನ್ನಾಗಿ ಲಾಭ ಆಗಿದೆ ಸರ್. ಬೇರೆ ಬೆಳಕಿನ ಶೇಂಗಾ ಹತ್ತಿ ಬೆಳೆತಿನ ಚೆನ್ನಾಗಿ ಲಾಭ ಆಗಿದೆ ಸರ್. ಇದು ಒಂದು ವರ್ಷಕ್ಕೆ ಎರಡು ಬೆಳೆ ತಕ್ಕತ್ತೀರಾ? ಐದು ಬೆಳೆ ಸರ್. ಹ್ಮ್, ಅದೇ ಮಿನಿಮಮ್ ನೀವು ಐದು ಬೆಳೆ ತಕೊಂಡ್ರು ಕೂಡ ಲಾಭ ಆಗತ್ತೆ ಅನ್ಸತ್ತೆ. ಅಂದ್ರೆ ಒಬ್ರು ಅಂತಂದ್ರೆ ನಿರಂತರವಾಗಿ ಇದು ಆದಾಯ ಬರ್ತಾ ಇರ್ತದೆ. ಬರ್ತಾ ಇರ್ತದೆ ಸರ್, ದುಡ್ಡು ಆಡ್ತಾ ಇದೆ ಕೈಯಾಗ. ಹ್ಮ್, ಅಂದ್ರೆ ಹೇಳ್ಕೊಳ್ಳೋ ಒಂದು 10% 100-10 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು. ಅಷ್ಟೇ ಸರ್, ನಾವು ಅಷ್ಟು ಖರ್ಚು ಮಾಡಲ್ಲ ಸರ್. ಅದಕ್ಕೆ ಗೊಬ್ಬರ ಒಂದ್ಸಲ ಹಾಕ್ತಿವಿ ಸರ್, ಮಡಿಕೆ ಪುಂಟು ಹೊಡೆದ್ಬಿಡ್ತೀವಿ, ಎತ್ತುಗಳಿದಾವೆ ಸರ್, ನೀರ್ ಬಿಟ್ಕೊಂಡಿರ್ತೀವಿ ಸರ್. ಅಂತಂದ್ರೆ ಈ ಬೇರೆ ಬೆಳೆ ನಿಮ್ಮ ದೇವದೂರು ಭಾಗದಲ್ಲಿ ತೊಗರಿ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವು ಹಾಕೋದ್ರ ಬದಲು ರೇಷ್ಮೆ ಒಂದ್ಸಲ ಹಾಕ್ಬಿಟ್ಟೆವಪ್ಪ ಅಂತಂದ್ರೆ ಇದು ವರ್ಷ ವರ್ಷ ರೇಟು ನಮಗೆ ಖರ್ಚಿಲ್ಲದೆ ಚೆನ್ನಾಗಿ ಬೆಳೆಯುವಂತ ಬೆಳೆ ಸರ್. ಒಂದ್ಸಲ ನಾಟಿ ಮಾಡಿಬಿಟ್ರೆ ಅಂದ್ರೆ ಈಗ ಅದು ಗಿಡ ಕಿತ್ತದಿಲ್ಲ ಸರ್. ಈಗ ಬೇರೆ ಬೆಳೆ ಮಾಡ್ತೀವಿ ಸರ್, ಮತ್ತೆ ಬೀಜ ತಂದು ಹುರ್ಬೇಕು, ಆ ಗಿಡ ಕಿತ್ತೆ ಹಾಕ್ಬೇಕು, ಮತ್ತೆ ಬೀಜ ತಂದು ಹುರ್ಬೇಕು ಸರ್. ಹ್ಮ್, ಶೇಂಗಾ ಆಗ್ಲಿ, ಹತ್ತಿ ಆಗ್ಲಿ, ಸಜ್ಜೆ ಆಗ್ಲಿ, ಏನೋ ಯಾವ್ದೋ ಆಗ್ಲಿ ಸರ್, ಕಾಯಿಪಲ್ಲೆ ಆಗ್ಲಿ, ಎಲ್ಲ ಆಗ್ಲಿ, ಅದು ಬೇರೆ ಬೀಜ ಹಾಕ್ಬೇಕು. ಇದು ಒಂದ್ಸಲ ನಾಟಿ ಮಾಡಿದ್ವಿ ಅಂದ್ರೆ 13-14 ವರ್ಷದನ್ನ ಏನು ಕಿತ್ತದೇ ಇಲ್ಲ, ಚೆನ್ನಾಗೇ ಬರುತ್ತೆ ಸರ್. ಇನ್ನು ಅಂದ್ರೆ ಏನು ನೀವು ಡ್ರಿಪ್ ಇಟ್ಕೊಂಡಿರ ಅಥವಾ ಏನು ಕಾಲುವೆ ಮೂಲಕ ಹರಿ ನೀರಾವರಿ ಮಾಡ್ತೀರಿ? ಹರಿ ನೀರಾವರಿ ಸರ್, ನೀರ್ ಜಾಸ್ತಿ ಇದೆ ಸರ್. ಹ್ಮ್, ಹರಿ ನೀರಾವರಿ ನಂಗೆ ನೀರ್ ಫುಲ್ ಆಗಿರ್ತೀನಿ ಸರ್, ಸಾಲಿಗೆ ಬೋರಿ. ಅಂದ್ರೆ ಪ್ರತಿದಿನ ನೀರ್ ಬಿಡ್ತೀರಾ ಸರ್? 3 ದಿನಕ್ಕೊಂದ್ಸಲ ಬಿಡ್ತೀನಿ ಸರ್. 3 ದಿನಕ್ಕೊಂದ್ಸಲ ಬಿಡ್ತೀರಿ? ಹ್ಮ್. ಅಂದ್ರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀರು ಕಡಿಮೆ ಬೇಕಾಗ್ತದೆ. ಈ ಗಿಡಗಳು ಎಲೆಗಳು ಸ್ವಲ್ಪ ಜಾಸ್ತಿ ಬೇಕು, ದೊಡ್ಡ ಆದ್ಮೇಲೆ ನೀರುಗಳು ಜಾಸ್ತಿ ಬೇಕು. ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಬೇಕು ಸರ್, ಮಳೆಗಾಲದಾಗ 8 ದಿವಸ ಒಂದ್ಸಲ ಸರ್. ಈಗ ಬಿಸಿಲಾಗಿದೆಲ್ಲ ಸರ್, ಹೌದು, ಈಗ ಜಾಸ್ತಿ ಬಿಡ್ತೀವಿ ನೀರು. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲು ಇತ್ತಪ್ಪ ಅಂದ್ರೆ ಬೇಕು ಬೇಕು ಸರ್, ಸ್ವಲ್ಪ ಚೆನ್ನಾಗಿ ಬರ್ತದೆ ನೀರ್ ಬಿಟ್ಟದ. ಮಾರುಕಟ್ಟೆ ವ್ಯವಸ್ಥೆ ಏನು ಸಮಸ್ಯೆ? ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ಸರ್. ಹಾ, ರಾಮನಗರಿಗೆ ಹೋಗ್ತೀರಾ? ಹಾ, ರಾಮನಗರ ಸರ್. ಅಂದ್ರೆ ಎಲ್ಲರೂ ರೈತರು ಸೇರ್ಕೊಂಡು ಎಲ್ಲ ಒಂದ್ ಗಾಡಿ ಮಾಡ್ಕೊಂಡು ಹೋಗ್ತೀರಾ ಅಥವಾ ಹೇಗೆ ಬಸ್ ಅಲ್ಲಿ ಹೋಯ್ತೀರಾ? ಏನು ಎಲ್ಲ ರೈತರು ನಾವು ಕಲಿತೊಂದು 6-7 ಜನ ಒಂದು ಗಾಡಿ ಮುಗಿಸಿ ಹೋಗ್ತೀವಿ ಸರ್ ಇಲ್ಲಿ. ಹ್ಮ್, ಎಲ್ಲರೂ ಸೇರಿ ತಮ್ಮ ತಮ್ಮ ಎಲ್ಲ ಫೋನ್ ಮಾಡ್ಕೊಂಡು ಒಂದ್ ಗಾಡಿ ಬಗರಿಸಿಕೊಂಡು ಅಲ್ಲಿ ಹೋಗಿ ಮಾರಿ ಬರ್ತೀರಿ? ಹಾ, ಮಾರಿ ಬರ್ತೀವಿ ಸರ್, ಕೂಡಿ ಹೋಗ್ತೀವಿ, ಕೂಡಿ ಬರ್ತೀವಿ ಸರ್. ಅಲ್ಲಿ ವ್ಯವಸ್ಥೆ ಹೇಗಿದೆ ನಿಮ್ಗೆ ಅಲ್ಲೆಲ್ಲ ಮಾರುಕಟ್ಟೆಯಲ್ಲಿ? ಚೆನ್ನಾಗಿದೆ ಸರ್ ಅಲ್ಲಿ. ಇದು ಹಣದ ತೂಕದಲ್ಲಾಯ್ತು, ಹಣ ಕೊಡೋದ್ರಲ್ಲಾಯ್ತು, ಹೇಗೆ ಪಾರದರ್ಶಕತೆ ಇದೆ ಏನಾದ್ರು ಸಮಸ್ಯೆಗಳಲ್ಲಿ ಏನಾದ್ರು? ಅಲ್ಲಿ ಏನ್ ತೊಂದ್ರೆ ಇಲ್ಲ ಸರ್, ಆರಾಮಿದೆ, ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಎಲ್ಲ. ಹ್ಮ್, ಏನೇನು ಒಂದ್ ಗೂಡ್ ಏನಾಗಲ್ಲ ಸರ್ ಅಲ್ಲಿ ಹೋದ್ರೆ. ಅಂತಂದ್ರೆ ಈಗ ನಿಮ್ಮ ಹಣ ನೇರವಾಗಿ ಕ್ಯಾಶ್ ಕೊಡ್ತಾರೋ ಅಥವಾ ಏನು ಅಕೌಂಟಿಗೆ ಜಮಾ ಮಾಡ್ತಾರೆ? ಕ್ಯಾಶ್ ಕೊಡ್ತಿದ್ದಾರೆ ಸರ್, ಆನ್ಲೈನ್ ಅಂದ್ರೆ ಆನ್ಲೈನ್ ಮಾಡ್ಬಿಡ್ತಾರೆ ಸರ್ ಅಕೌಂಟ್. ಅವಾಗ RTGS ನಿಮ್ಮ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡ್ಬಿಡ್ತಾರೆ? ಮಾಡ್ಬಿಡ್ತಾರೆ ಸರ್, 1 ರೂಪಾಯಿ ಕಮ್ಮಿ ಬರಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಅಂದ್ರೆ ನಮ್ಮ ಭಾಗದಲ್ಲಿ ಒಂದು ಮಾರುಕಟ್ಟೆ ಆಯ್ತಪ್ಪ ಅಂತಂದ್ರೆ ಹೇಗೆ? ಚೆನ್ನಾಗಿ ನಡೀತದೆ ಸರ್, ಇಲ್ಲಿ ಮಾರ್ಕೆಟ್ ಇಲ್ಲ ಸರ್. ಗುಲ್ಬರ್ಗ್ ಮೊನ್ನೆ ಹೋಗಿದ್ವಿ ಸರ್, ಅಲ್ಲಿ ತಗಲಿಲ್ಲ ಅಷ್ಟು ರೇಟ್. ಎಷ್ಟು ಕೂಡಿದ್ವಿ ಸರ್, ಹೋಗಿದ್ವಿ ಒಂದ್ಸರಿ, ತಗಲಿಲ್ಲ ಸರ್, ಅಷ್ಟು ರೇಟ್ ಬಹಳ ಕಡಿಮೆ. ಇಲ್ಲಿ ರಾಮನಗರದ ಒಂದು ಬೆಲೆಗೂ ಮತ್ತೆ ಇಲ್ಲಿ ಕಲಬುರಗಿ ಬೆಲೆಗೂ ವ್ಯತ್ಯಾಸ ಬಹಳ ಹೆಚ್ಚು ಕಮ್ಮಿ ಆಯ್ತಾ? ಬಹಳ ಸರ್, ಅರ್ಧ ಭಾಗ ಈ ಕಡೆ. ಹೌದು, ಒಳ್ಳೆ ರೇಟ್, ಒಳ್ಳೆ ಖರೀದಿದಾರ ಚೆನ್ನಾಗಿ ಅಂದ್ರೆ ಪಬ್ಲಿಕ್ ಜಾಸ್ತಿ ಅಂದ್ರೆ ರಾಮನಗರ. ಈಗ ರಾಮನಗರದಲ್ಲಿ ಆ ಭಾಗದಲ್ಲಿ ಬೆಳೆಯುವಂತಹ ಒಂದು ರೇಷ್ಮೆಗೂ ಮತ್ತೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬೆಳೆಯುವಂತಹ ಒಂದು ರೇಷ್ಮೆಗೂ ವ್ಯತ್ಯಾಸ, ಗುಣಮಟ್ಟ, ಗೂಡಿನ ಒಂದು ಸೈಜು, ಆ ಕಲರ್, ಕ್ವಾಲಿಟಿ ಹೇಗೆ ಸರ್? ಆ ಕಡೆ ಜನ ರೂಟರ್ ಚಂದ್ರಿಗೆ ಹಾಕ್ತಾರೆ ಸರ್. ಹ್ಮ್, ನಾವು ಪ್ಲಾಸ್ಟಿಕ್ ಚಂದ್ರಿ ಯೂಸ್ ಮಾಡ್ತೀವಿ ಸರ್. ಹಾ, ಅದು ವ್ಯತ್ಯಾಸ ಅಂದ್ರೆ ರೂಟರ್ ಚಂದ್ರಿಗೆ ಮಾರೋದು ಅಷ್ಟೇ ನಮ್ಗೆ ನೈಯೆಸ್ಟ್ ಹೋಗಿ ಸ್ವಲ್ಪ ಒಂದು 5 ರೂಪಾಯಿ ಹೆಚ್ಚಿಗೆ ಹೋಗ್ಬೋದು. ಇಲ್ಲ, ನಮ್ದು ಪ್ಲಾಸ್ಟಿಕ್ ಎಲ್ಲ ಒಂದು 5-10 ರೂಪಾಯಿ ಕಡಿಮೆ ಹೋಗುತ್ತೆ ಸರ್. ಅಂದ್ರೆ ನಾವು ಅವರಷ್ಟು ಇನ್ನು ಅವ್ರಕ್ಕಿಂತ ಹೆಚ್ಚಿಗೆ ಮಾರ್ಕೆಟಿಗೆ ಹೈಯೆಸ್ಟ್ ಅಂತ ಮಾಡಿ ಬಂದಿವಿ ಸರ್ ಒಂದೊಂದು ಸರಿ. ಅಂದ್ರೆ ಇಳುವರಿ ಪ್ರಮಾಣ ನಮ್ದೇ ಜಾಸ್ತಿ ಅಂತೀರಾ? ನಮ್ದೇ ಜಾಸ್ತಿ ಸರ್. ನಮ್ ಗೂಡು ಚೆನ್ನಾಗಿ ಸೈಜ್ ಇರುತ್ತೆ ಸರ್, ಕ್ವಾಲಿಟಿ ಒಂದ್ ನಂಬರ್, ಸ್ವಲ್ಪ ಸೈಜ್ ದೊಡ್ಡ ಇರುತ್ತೆ, ಗಟ್ಟಿಗಿರುತ್ತೆ ಗೂಡು. ಹೌದು, ಅವ್ರದ್ದು ಗಟ್ಟಿರುತ್ತೆ. ಆ ಕಡೆ ಎಲ್ಲ ವಾತಾವರಣ ತಂಪಲ್ರಿ ಸರ್, ಟೋಳೆ ಇರ್ತವೆ ಗೂಡು. ಹೌದು. ಅಂದ್ರೆ ಪ್ರಾಮುಖ್ಯದಲ್ಲಿ ಈ ರೇಷ್ಮೆಯನ್ನ ಮಾಡ್ಬೇಕಪ್ಪ ಅಂದ್ರೆ ಚಾಕಿ ಹುಳುಗಳ ಒಂದು ಗುಣಮಟ್ಟ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಸರ್, ವಾತಾವರಣ ಸೆಟ್ ಆಗ್ಬೇಕು ಸರ್. ಹೌದು. ಅಂದ್ರೆ ಬೇಸಿಗೆಯಲ್ಲಿ ಏನಾದ್ರು ಬೆಳೆ ತಕೊಂಡಿದ್ದು ಏನಾದ್ರು ಉದಾಹರಣೆ ಇದಾವ ಸರ್? ಬ್ಯಾಸ್ಗೆ ಚಾಲು ಇರ್ತದೆ ಸರ್, ಇನ್ನ 2 ಬ್ಯಾಸ್ ಇದೆ ನಮ್ದು, 2 ಸಲ ಮೇಸ್ತೀವಿ ಸರ್. ಈಗ ಮಾರ್ಚ್ ಏಪ್ರಿಲ್ ಅಲ್ಲಿ ಬಿಸಿಲು ಬಾಳ ಇರ್ತದ ಧರ್ಮಣ್ಣವ್ರ, ಆ ಸಂದರ್ಭದಲ್ಲಿ ಆಪ್ ಆಗ್ತೀವಿ ಸರ್, ಮ್ಯಾಗ ಆಪ್ ಆಗ್ತೀವಿ, ನೀರ್ ಹೊಡ್ತೀವಿ. ಅದು ನಿಮ್ಮ ರೇಷ್ಮೆ ಮನೆ ಮೇಲೆ? ಮನೆ ಮೇಲೆ ಸರ್, ಆಪ್ ಆಗ್ತೀವಿ, ನೀರ್ ಹೊಡ್ತೀವಿ ಸರ್. ಮತ್ತೆ ಎಲ್ಲ ವಾತಾವರಣ ಸ್ವಲ್ಪ ಎಲ್ಲ ಸುತ್ತ ಶೆಡ್ ಸುತ್ತ ಕಿಡಕಿಯಲ್ಲಿ ಗೋಣಿ ಚೀಲ ಬಿಟ್ಟು ಅದ್ರ ಮ್ಯಾಗ ನೀರ್ ಹಾಕ್ತಿವಿ, ತಳಗ ನೀರ್ ಬಿಡ್ತೀವಿ, ಪೈಪ್ ಲೈಸ್ ಎಲ್ಲ ತಂಪು ವಾತಾವರಣ ಮಾಡ್ತೀವಿ ಸರ್. ಈಗ ಸೀಸನ್ಗೆ ಮತ್ತೆ ಈ ಬೇಸಿಗೆಯಲ್ಲಿ ಇಳುವರಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಅವಾಗ ಜಾಸ್ತಿ ಬರೋದು, ಬೇಸಿಗೆ ಕಡಿಮೆ ಬರೋದು? ಸ್ವಲ್ಪ ಕಡಿಮೆ ಬರುತ್ತೆ ಸರ್, ಜಾಸ್ತಿ ಯಾಕಂದ್ರೆ ಎಲ್ಲ ಗೂಡು ಒಣಗಿ ಹೋಗುತ್ತೆ, ತಪ್ಪಲ ಕ್ವಾಲಿಟಿ ಇರಲ್ಲ ಬಿಸಿಲಿಗೆ ಈಟಿಗೆ. ರೈತ ಬಂದ್ರೆ ಹೇಳ್ತಾರೆ ಬೇಸಿಗೆಯಲ್ಲಿ ಬರೋಲ್ಲ ಸರ್, ಬೇಸಿಗೆಯಲ್ಲಿ ಲಾಸ್ ಆಗ್ತದೆ, ನಾವು ಮಾಡಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಬರ್ತದ ಸರ್, ಬರ್ತದ ಅಂದ್ರೆ 75% ಬರ್ತದ, 25% ಹೋಗುತ್ತೆ ಸರ್. 25% 25% ಹೋಗ್ತದ ಹೋಗ್ತದ. ಹೇಗನ್ಸತ್ತೀರಿ ಧರ್ಮಣ್ಣ, ಒಟ್ಟಿನಲ್ಲಿ ರೇಷ್ಮೆ ಕೃಷಿಯನ್ನ ಮಾಡಿ ಈಗ 4-5 ವರ್ಷ ಆಗ್ತಾ ಬಂತು, ನಿಮಗೆ ರೇಷ್ಮೆ ಕೃಷಿ ಹೇಗೆ ಅನ್ಸುತ್ತೆ? ನಮ್ಮ ರೈತ ಬಾಂಧವರಿಗೆ ನಿಮ್ ಹಾಗೆ ಮಾಡ್ತಿರಂತಿರೋ ಮಾಡ್ರಿ ಅಂತಿರೋ ಅಥವಾ ಹೇಗೆ ಅಂತೀರಿ ಸರ್? ನನಗ್ ಪ್ರಕಾರ ಅಂದ್ರೆ ನನಗ್ ಚೆನ್ನಾಗ್ ಅನಿಸ್ತದೆ ಸರ್. ನನಗ್ ನೋಡಿ ಇನ್ನ ರೈತರು ಈ ವರ್ಷ ಇಬ್ಬರು ಮಾಡಿದ್ದಾರೆ ಸರ್, ಮುಂದಿಗ್ ಇನ್ನ 4 ಮಾಡಿಸ್ತೀನಿ ಸರ್. ನಾನ್ ಎಲ್ಲ ಮಾಹಿತಿ ಅವ್ರಿಗೆ ಹೇಳಕತ್ತೀನಿ ಸರ್. ಅವ್ರಿಗೆ ಬೇಕಾದ್ರೆ ಚಾಕಿ ನಾನೇ ಮಾಡಿ ಕೊಟ್ಟಿನಿ ಸರ್. ಅವ್ರಿಗೆ ಗೊತ್ತಾಗಲ್ಲ ಅಂದ್ಮ್ಯಾಗ ನಾನ್ ಮಾಡಿ ಕೊಡ್ತೀನಿ ಸರ್ ಅಂತ ನಾನೇ ಮಾಡಿ ಕೊಟ್ಟಿನಿ. ನಾನ್ದೇ ತಪ್ಪಲ ಮೇಸಿ ಅವ್ರಿಗೆ ಕೊಟ್ಟಿನಿ ಸರ್ ಮೊಟ್ಟೆ. ಒಬ್ರಿಗೊಬ್ರಿಗ್ ಮಾಹಿತಿ ಕೊಡ್ಬೇಕು ಸರ್. ಒಬ್ರಿಗೊಬ್ರು ಮಾಹಿತಿ ಕೊಟ್ರೆ ಅವ್ರಿಗೆ ಮಾಹಿತಿ ಆಗುತ್ತೆ, ಅವರು ಇನ್ನ ಬೇರೆಯವ್ರಿಗೆ ಮಾಹಿತಿ ಕೊಡ್ತಾರೆ. ಅದರ ದೇವದುರ್ಗ ಭಾಗದಲ್ಲಿ ಹೇಗಿದೆ ರೇಷ್ಮೆ ಕೃಷಿಗೆ ಇನ್ನು ರೈತ ಬಾಂಧವರು ಮುಂದೆ ಬರ್ತಿದಾರ? ಚೆನ್ನಾಗಿದೆ ಸರ್ ಈ ಕಡೆ ನಮ್ಮ ಭಾಗ ದೇವಸ್ಥಾನ ಬೇಕಂದ್ರೆ ಚೆನ್ನಾಗೆಲ್ಲ ಚೆನ್ನಾಗಿದ್ದಾರೆ ಸರ್. ಒಳ್ಳೇದು ಧರ್ಮಣ್ಣವರೇ, ತಮ್ಮ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ರಿ. ರೈತ ಬಾಂಧವರು ಒಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರಪ್ಪ ಅಂತಂದ್ರೆ ಇದು ಲೇಬರ್ ಕಡಿಮೆ ಇರುವಂಥದ್ದು, ಜೊತೆಗೆ ಖರ್ಚು ಕಡಿಮೆ ಇರುವಂತಹ ಒಂದು ಬೆಳೆ. ರೈತ ಬಾಂಧವರು ತಮ್ಮ ಹಾಗೆ ನಿಮ್ಮ ಕ್ಷೇತ್ರವನ್ನು ಭೇಟಿಯಾಗಿ ನೋಡಿ ನಿಮ್ಮಿಂದ ಮಾಹಿತಿ ಪಡ್ಕೊಂಡು ರೇಷ್ಮೆ ಕೃಷಿಯನ್ನು ಮಾಡಲಿ, ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತಪ್ಪ ಅಂದ್ರೆ ನಿಮ್ಮನ್ನ ಇಲಾಖೆಗೆ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಧರ್ಮಣ್ಣವರು ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. हर जोखिम से निकल कर फसल आए सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ಅಲ್ಲವನ್ ಏನ್ ಮಾಡ್ಲಿಕ್ಕಿದೆ ಅಂತೀನಿ, ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಡಕ್ ಹೋಗ್ತದೆ, ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ, ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಈಗ ನಮ್ಮ ಜೊತೆ ದೇವದುರ್ಗ ತಾಲೂಕಿನ ಇನ್ನೊಬ್ಬರು ರೇಷ್ಮೆ ಕೃಷಿಕರು, ಅವರು ಕೂಡ ಸುಮಾರು ವರ್ಷಗಳಿಂದ ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ತಮ್ಮ ವಿಚಾರಗಳನ್ನು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಇವರು ದಿಲೀಪ್ ಕುಮಾರ್ ಅಂತ ಹೇಳಿ, ಇವರು ತಮ್ಮ ಕೃಷಿ ಅನುಭವಗಳನ್ನು ರೇಷ್ಮೆಯಲ್ಲಿ ಯಾವ ರೀತಿ ಪಳಗಿದ್ದಾರೆ ಎಂಬಂಥ ಒಂದು ಮಾಹಿತಿಯನ್ನು ದಿಲೀಪ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ. ದಿಲೀಪ್ ಕುಮಾರ್ ಅವರೇ, ಎಷ್ಟು ವರ್ಷದಿಂದ ತಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸರ್, ಸುಮಾರು 10 ಆಯ್ತು ಸರ್ ನಾವು ಮಾಡಕ್ಕೆ. ನಮ್ ತಂದೆಯವರು ಕೂಡ ಮಾಡ್ತಾ ಇದ್ರು. ನಾವು ಈಗ ನೀವು ಮಾಡೋದಕ್ಕೂ ಮತ್ತೆ ನಿಮ್ಮ ತಂದೆಯವರು ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ? ಅಲ್ಲಿನ ಇಳುವರಿ ಆಯ್ತು, ಅಲ್ಲಿನ ಒಂದು ಸಮಸ್ಯೆ ರೇಟು, ಏನು ಬದಲಾವಣೆಗಳಾಗಿದಾವೆ? ತುಂಬಾ ಬದಲಾವಣೆ ಆಗಿದೆ ಸರ್ ಅವಾಗ ಇವಾಗ. ಮೊದ್ಲು ಏನಂತ ಸರ್, ಎಲೆ ಬಿಡಿಸೋ ಪದ್ಧತಿ ಇತ್ತು ಸರ್ ಮೊದ್ಲು, ಈಗ ಕಟಾವ್ ಮಾಡಿ ಡೈರೆಕ್ಟ್ ಆಗಿ ಹಂಗೆ ಕೊಡ್ತೀವಿ ಸರ್ ನಾವು. ಕೈಲಿ ಅವಾಗ ಎಲೆಗಳನ್ನ ಹರಿದು ಒಂದು ಪುಟ್ಟಿಯಲ್ಲಿ ಹಾಕಿ ಮೇವುಗಳನ್ನ ಹಾಕಿ ಇಳಿಸೋದು ಎತ್ತದು ಅದೆಲ್ಲ ತುಂಬಾ ಇದೆ. ಡೈಲಿ ಬೆಡ್ ಕ್ಲೀನ್ ಮಾಡೋದು, ಹೌದು, ಅದೆಲ್ಲ ಪ್ರಾಬ್ಲಮ್ ಇತ್ತು ಸರ್. ಮುಂಚೆ ಎಲ್ಲ ಹುಳ ಚಂದಿ ಹಣ್ಣಿಗೆ ಬರೋಕ್ಕೂ ಮುಂಚೆಗೂ ಕೂಡ ಚಂದ್ರಿಕೆಗೆ ಹಾಕೋದು ಆರ್ಸಿ ಹಾಕೋದು ಎಲ್ಲ ಬಹಳ ಲೇಬರ್ ಕೆಲಸ ಜಾಸ್ತಿ ಇತ್ತು ಸರ್. ಹೌದು, ಇವಾಗ ಹಂಗಿಲ್ಲ ಸರ್. ಈಗ ಸಿಕ್ಕಚೇರಿಂದ ಕಟ್ ಕಟ್ ಮಾಡಿ ತಪ್ಪಲಗಳನ್ನ ಹಾಕೋದು ಮತ್ತೆ ಸಿಗುತ್ತದೆ. ಒನ್ ಡೇ ಟೈಮ್ ಈಗ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಬೆಳೆ ಮುಗಿಯುವ ಗಂಟನು ಏನು ಎತ್ತಷ್ಟಿಲ್ಲ ಸರ್ ಅದನ್ನ. ಅಂದ್ರೆ ತಪ್ಪಲಗಳು ಹಂಗೆ ಬೆಳೀತಾ ಇರ್ತವೆ, ಸುಧಾರಿತ ತಳಿಗಳು ಎಲ್ಲ ಬಂದಿದಾವೆ? ಹಾ, ಸುಧಾರಿತ ಈಗ ಅವಾಗ ಇವಾಗ ಚೇಂಜ್ ಇದೆ ಸರ್. ಅವಾಗನು ಇತ್ತು ಸರ್ ಬಯೋಟೇನ್, ಅವಾಗ ಕಡಿಮೆ ಇಸ್ತಿದ್ರು, ಇವಾಗ ಜಾಸ್ತಿ ಮಾಡಿದ್ದಾರೆ ಅದ್ರನ್ನ ಬಯೋಟೇನ್. ಅಂತಂದ್ರೆ ತಮ್ಮ ತಂದೆಯವರ ಕಾಲದಿಂದಲೂ ಕೂಡ ತಾವು ಈ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ರಂಗಾಯ್ತು. ಹೌದು ಸರ್, ಹೌದು. ಎಷ್ಟಿತ್ತು ನಿಮ್ಮ ತಂದೆಯವ್ರ ಕಾಲಕ್ಕೆ ಎಷ್ಟು ಎಕರೆಯಲ್ಲಿ ಹಾಕ್ತಿದ್ರಿ ತಾವು ಈಗ ನಿಮ್ಮ ಕೈ ಮೇಲೆ ಆಗಿದ್ದಕ್ಕೆ? ಎಷ್ಟು ವರ್ಷದಿಂದ ತಾವು ಚೆನ್ನಾಗಿ ಮಾಡ್ತಾ ಇದ್ರಿ ಸರ್? ಯಾವಾಗ್ಲೂ 2 ಎಕರೆ 3 ಎಕರೆ 4 ಎಕರೆ ಐತೆ ಇತ್ತು ಸರ್. ಸರ್ ಪ್ರತಿ ವರ್ಷ ಇದ್ದೇ ಇರುತ್ತೆ ಸರ್. ಇಳುವರಿ ಹೇಗಿದೆ ನಿಮ್ದು ಸರ್? ಅವಾಗ ಇವಾಗ ಡಿಫ್ರೆನ್ಸ್ ಆಗಿದೆ ಸರ್ ಬಹಳ. ಅವಾಗೆಲ್ಲ ನಮ್ ತಂದೆ 30-40 ಕೆಜಿ ಬರ್ಬೇಕಂದ್ರೆ 100 ಹೌದು ಬಹಳ ಅಂತ ಹೇಳ್ತಿದ್ರು. ಇವಾಗ ಮಿನಿಮಮ್ 90% ಬರ ನಾವೇ ತೆಗಿತೀವಿ ಸರ್. 100 ಚಾಕಿಗೆ 90 ಎಲ್ಲ ಆಗುತ್ತೆ ಕಂಪಲ್ಸರಿ ಸರ್. 100% 100-100 ತೆಗೆದಿದ್ವಿ. ಆ ತರ ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ಬೆಳೆ. ಹೇಗೆ ಪ್ರಾರಂಭದಲ್ಲಿ ಹೇಗೆ ಮಾಹಿತಿ ತಗೊಂಡ್ರಿ? ನಿಮಗೆ ಇಲಾಖೆಯಿಂದ ಏನು ಸಹಾಯ ಸೌಲಭ್ಯಗಳು ಹೇಗೆ ಸಿಕ್ಕುತ್ತೆ ನಿಮಗೆ ಸರ್? ಇಲಾಖೆಯಿಂದ ಎಲ್ಲಾ ಸೌಲಭ್ಯನೂ ರೈತರಿಗೆ ಡೈರೆಕ್ಟ್ ಆಗಿ ನೇರವಾಗಿ ತಲುಪಿಸ್ತಾರೆ ಸರ್ ಎಲ್ಲ. ಯಾವುದೇ ತರ ಇದೆ, ನಾಟಿ ಮಾಡೋದಕ್ಕಾಯ್ತು, ಈಗ ಶೆಡ್ಗಾಯ್ತು, ಏನು ಇಲಾಖೆಯಿಂದ ಸೌಲಭ್ಯ ಎಲ್ಲ ರೀತಿಯಾಗಿ ಬರುತ್ತೆ ಸರ್ ರೈತರಿಗೆ. ಕಂಪಲ್ಸರಿ ಆಗ್ತದೆ. ಅಂದ್ರೆ ಹನಿ ನೀರಾವರಿ ಎಲ್ಲ ನೀರಾವರಿ ನಿಮ್ಮ ಡ್ರಿಪ್ಗೆ ಎಲ್ಲ ಸಬ್ಸಿಡಿಗಳೆಲ್ಲ ಸಿಕ್ಕಿದವೆ? ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ ಇಲಾಖೆಯಿಂದಾನೆ ಕೊಟ್ಟಿದ್ದಾರೆ. ಇಲಾಖೆಯಿಂದ ಮಾಡ್ಕೊಡ್ತಾರೆ ಸರ್ ಎಲ್ಲ. ತೋಟಗಾರ ನರ್ಸರಿ ಮಾಡಿದ್ರು ಕೂಡ ಕೊಡ್ತಾರೆ ಇಲಾಖೆಯಿಂದ. ನಿಮಗೆ ಹಚ್ಚಿಲ್ದಿಂದ ನೀವು ಬೆಳೆ ಬರುವವರೆಗೂ ಎಲ್ಲ ರೀತಿಯಿಂದ ನಿಮಗೆ ಸಹಾಯ ಸೌಲಭ್ಯ ಮಾಹಿತಿ ಮಾರ್ಗದರ್ಶನ ಇಲಾಖೆಯಿಂದ ಸಿಕ್ಕಿದೆ? ಇಲಾಖೆಯಿಂದ ಕೊಡ್ತಾರೆ ಸರ್ ಎಲ್ಲ, ಕಂಪಲ್ಸರಿ ಕೊಡ್ತಾರೆ, ಅದರಲ್ಲಿ ಏನು ಲೋಪಗಳಿಲ್ಲ ಸರ್. ದಿಲೀಪ್ ಕುಮಾರ್ ಅವರು, ಈಗ ಎಷ್ಟು ಎಕರೆ ಇದೆ ಸದ್ಯದಲ್ಲಿ ನಿಮ್ಮ ರೇಷ್ಮೆ ಬೆಳೆ? ಈ ವರ್ಷ 2 ಎಕರೆ ಇದೆ ಸರ್ ನಮ್ದು. ಹೋದ ವರ್ಷ 4 ಎಕರೆ ಇತ್ತು, 1-2 ಎಕರೆ ಸ್ವಲ್ಪ ಗ್ಯಾಪ್ ಅಷ್ಟೇ ತೋಟ. ಗ್ಯಾಪ್ ಆಗಿರೋದ್ರಿಂದ ತೋಟ ಸ್ವಲ್ಪ ಸಹಾಯ ಕುಂತಿತ್ತು, ಅದಕ್ಕೋಸ್ಕರ 1-2 ಎಕರೆ ತೆಗೆದಿನಿ. 2 ಎಕರೆ ಮರ ಪದ್ಧತಿ ಇದೆ ಸರ್. ಗಿಡ ಮರ ಪದ್ಧತಿಯಲ್ಲಿ 10x10 ಅಲ್ಲಿ ಮರ ಪದ್ಧತಿ ಇದೆ ಸರ್. ಅಂದ್ರೆ ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ 10 ಫೀಟ್ ಸರ್. ಒಂದ್ ಗಿಡದಿಂದ ನೆಕ್ಸ್ಟ್ ಇನ್ನೊಂದ್ ಗಿಡಕ್ಕೆ 10 ಫೀಟ್ ಸರ್ ಗ್ಯಾಪ್. ಸಾಲಿನ ಸಾಲಿಗೆ? ಸಾಲಿನ ಸಾಲಿಗೆ ಕೂಡ 10 ಫೀಟ್ ಸರ್. ಸಾಲಿನ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ 10 ಫೀಟ್ ಅಂತರದಲ್ಲಿ ನೀವು ನಾಟಿಯನ್ನ ಮಾಡಿದಿರಿ? ಮಾಡಿದ್ವಿ ಸರ್. ಇಳುವರಿ ಹೇಗೆ ಚೆನ್ನಾಗಿ ಬರ್ತದ ಈ ಮರ ಪದ್ಧತಿಯಲ್ಲಿ? ಮರ ಪದ್ಧತಿಯಲ್ಲಿ 2 ವರ್ಷ ಸ್ವಲ್ಪ ಕಡಿಮೆ ಬರ್ತದೆ ಇಳುವರಿ. ಯಾಕಂದ್ರೆ ಸೊಪ್ಪಿನ ಇಳುವರಿ ಕಟಿಂಗ್ ಹೆಂಗ ಕಟಿಂಗ್ ಮಾಡ್ಕೊಂತ ಹೋಗ್ತಿವಿ, ಹಂಗ 1-2 ಹಾಕ್ಯಂತ ಹೋಗ್ತಾರ. ಹೌದು, ಕೊಲ್ಲೆಗಳು ರಂಬೆ ಎಷ್ಟು ಜಾಸ್ತಿ ಆಗುತ್ತೆ ಅವಾಗ ಇಳುವರಿ ಬರುತ್ತೆ. ಅಂದ್ರೆ ಪ್ರೂನಿಂಗ್ ಮಾಡ್ಕೊಂತ ಅದರ ಒಂದು ಚಿಗಿಬೇಕು ಚೆನ್ನಾಗಿ, ಭಾಗಗಳು ಚೆನ್ನಾಗಿ ಬರಬೇಕು ಎಲೆಗಳು. ಅವಾಗ ಬಂದಾಗ ಮಾತ್ರ ನಮ್ಗೆ ಇಳುವರಿ ಸೊಪ್ಪು ಎಷ್ಟು ಜಾಸ್ತಿ ಬರುತ್ತೆ ಅವಾಗ ನಮ್ಗೆ ಇಲ್ಲಿ ಇಳುವರಿ ಡಬಲ್ ಆಗುತ್ತೆ ಅವಾಗ. ಇದು ಸಾಲು ಪದ್ಧತಿ ಏನ್ ಮೇಯ್ತಿದ್ವಲ್ಲ ಸರ್ 1 ಎಕರೆಯಲ್ಲಿ, ಅದೇ ತರನಾಗಿ 2 ವರ್ಷ ಕಂಪಲ್ಸರಿ ಮುಗಿದ್ಮೇಲೆ 3 ವರ್ಷ ಅದೇ ರೀತಿ ಅದು 1 ಎಕರೆಯಲ್ಲಿ ಎಷ್ಟು ಬರುತ್ತೆ ಸಾಲು ಪದ್ಧತಿಯಲ್ಲಿ ಅದೇ ರೀತಿ ಇದ್ರ ಮರ ಪದ್ಧತಿಯಲ್ಲಿ ಕೂಡ ಬರುತ್ತೆ ಸರ್. ಹೇಳ್ಕೊಳ್ಳೋ ಸಮಸ್ಯೆಗಳು, ಈಗ ಸೋಂಕಾಯಿತು, ಜ್ವರ ಮಾಡುವಂತ ಪಾರ್ ಮಾಡುವಂತ ಸಂದರ್ಭದಲ್ಲಿ ಸಮಸ್ಯೆಗಳು ಏನ್ ಬರ್ತಿದಾವೆ ಇತ್ತೀಚೆಗೆ? ಬರ್ತದೆ ಸರ್ ಬರ್ತದೆ. ಈ ವರ್ಷ ಅಂತ ಸ್ವಲ್ಪ ಕ್ಲೈಮೇಟ್ ಹೆಚ್ಚು ಕಡಿಮೆ ಆಗ್ತದೆ ಸರ್. ಈ ವರ್ಷ ಸ್ವಲ್ಪ ಬಹಳ ಕಠಿಣ ಆಗ್ತದೆ ಈ ವರ್ಷ ಮಾತ್ರ. ಪ್ರತಿ ವರ್ಷ ಏನು ನೋಡ್ಬೇಕಾಗಿಲ್ಲ ಸರ್, ಹಿಂಗ ಇಟ್ಟರೆ ಬೆಳೆ 100% ಬೆಳೆ ಬರ್ತಿತ್ತು ಸರ್. ಈ ವರ್ಷ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಮಳೆಗಾಲ ಚಳಿ ಸ್ವಲ್ಪ ವ್ಯತ್ಯಾಸ, ಹವಾಮಾನದಲ್ಲಿ ಬದಲಾವಣೆಗಳಾಯ್ತು, ಹವಾಮಾನ ಏರುಪೇರು ಆಗ್ತಾ ಇದೆ ಸರ್. ಹಂಗ ಹೆಚ್ಚು ಕಡಿಮೆ ಆದ್ಮೇಲೆ ಈಗ ಹಣ್ಣಿಗೆ ಬರ್ತಾರೆ ಸರ್. ಹಣ್ಣಿಗೆ ಬಂದ್ಮೇಲೆ ಇಮ್ಡಿಯೇಟ್ಲಿ ಮಳೆ ಬೀಳೋದು, ಒಂದೊಂದು ವಾರಗಟ್ಟಲೆ ಬಿಸಿಲೇ ಬೀಳಲ್ಲ. ಸ್ವಲ್ಪ ಟೆಂಪರೇಚರ್ ಇಲ್ಲ ಅಂದ್ರೆ ಅದಕ್ಕೆ ಗೂಡ್ ಕಟ್ಟಕ್ ಕಷ್ಟ ಆಗುತ್ತೆ. ಹಣ್ಣಿನ ತಲೆ ಏನ ಬಂತ ಲಾಸ್ಟ್ ಟೈಮ್ ಅಲ್ಲಿ ಸರ್, ಲಾಸ್ಟ್ ಏಜ್ ಈ ಗೂಡು ಕಟ್ಟುವ ಟೈಮ್ ಅಲ್ಲಿ ಸರ್. ಅವಾಗ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮನೆಯಲ್ಲಿ ಮಾಡೋರು ಅಷ್ಟೇ ಇದೀರಿ? 2 ಎಕರೆ ಭೂಮಿ ತಾವು ರೇಷ್ಮೆ ಹಾಕಿದ್ದೀರಿ, ಯಾರ ಮೇಂಟೆನೆನ್ಸ್ ಮಾಡ್ತೀರಿ ಸರ್? ನಮ್ದೆಲ್ಲ ಬೇರೆ ಬೆಳೆ ಬೆಳಿತಿದೀವಿ ಮನೇಲಿ ಎಲ್ಲ. ನಾವು ತಮ್ಮನವರು ನಮಗೂ ಕೂಡ ಮದುವೆ ಆಗಿತ್ತು ಸರ್. ಎಲ್ಲಾರು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಹೋಗ್ತೀವಿ ಸರ್. ಸ್ವಲ್ಪ ಊರಲ್ಲಿ ಲೇಬರ್ ಸಿಗ್ತಾರೆ ಸರ್. ಅಲ್ಲಿ ಸಿಗ್ತಾರೆ ಅಂತಂದ್ರೆ ಲೇಬರ್ ತಂದು ಒಂದ್ 8 ಈಗ ಹತ್ತಿ ಬಿಡಿಸುವ ಹಾಗೆ ಈಗ ಬೇರೆ ಬೇರೆ ಮಾಡುವ ಹಾಗೆ ಇದಕ್ಕೆ ಲೇಬರ್ ಕಡಿಮೆ ಬೇಕಾಗ್ತದೆ. ಇದಕ್ಕೆ ಲೇಬರ್ ಕಡಿಮೆ, ಇನ್ನ ಮರ ಪದ್ಧತಿ ಇನ್ನ ಕಡಿಮೆ ಸರ್. ಯಾಕಂತ ಕೇಳ್ತೇವೆ ಅಂದ್ರೆ ಅಂತರ ಗಿಡದ ಅಂತರ ಜಾಸ್ತಿ ಇರುತ್ತೆ ಸರ್. ಎಲೆ ಬಿಡಿಸೋಕ್ಕೂ ಲೇಬರ್ ಯಾಕಂದ್ರೆ ಟ್ರ್ಯಾಕ್ಟರ್ಲೆ ಇದು ಮಾಡ್ತೇವೆ ಸರ್ ನಾವೆಲ್ಲ ಉಳಿಮೆ. ಅದರಲ್ಲಿ ಟ್ರ್ಯಾಕ್ಟರ್ ಎಲ್ಲ ಓಡಾಡ್ಬಿಡುತ್ತೆ, ಲೇಬರ್ ಏನು ಕೆಲಸ ಇಡಲ್ಲ ಸರ್ ಜಾಸ್ತಿ. ಬಹಳ ಕಡಿಮೆ ಸರ್, ಕಡಿಮೆ ಖರ್ಚಲ್ಲಿ ಅದ್ರಟ್ಟು ಸೊಪ್ಪು ಕೂಡ ಬರುತ್ತೆ. ನೀರಿಲ್ಲ, ನೀರು ಕಡಿಮೆ, ನೀರು ಕೂಡ ಕಡಿಮೆ ಬೇಕಾಗ್ತದೆ ಸರ್ ಅದಕ್ಕೆ ಮರ ಪದ್ಧತಿ. ಅಂದ್ರೆ ಹನಿ ನೀರಾವರಿ ಇದೆಯಾ? ಡ್ರಿಪ್ ಇದೆ ಸರ್, ಡ್ರಿಪ್ ಇರಿಗೇಷನ್ ಇಲಾಖೆಯಿಂದ ಮಾಡಿಕೊಟ್ಟಿದೆ. ಒಳಗಡೆ ಈಗ 10x10 ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನ ಸಾಲಿಗೆ ಮಧ್ಯದಲ್ಲಿ ಏನಾದ್ರು ಬೆಳೆಗಳು ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ? ಶೇಂಗಾ ಬೆಳಿತೀವಿ ಸರ್, ಶೇಂಗಾ ಬೆಳಿತೀವಿ, ಹೆಸರು ಬೆಳಿತೀವಿ ಸರ್. ಸುಗ್ಗಿಯಲ್ಲಿ ಹೆಸರು, ಬೇಸಿಗೆಯಲ್ಲಿ ಶೇಂಗಾ ಸರ್. ಶೇಂಗಾ ಇವು ಹೆಸರು ಬರ್ತದ ಯಾಕಂತ ಕೇಳ ಅದ್ರಲ್ಲಿ ಬರುತ್ತೆ ಸರ್. ಯಾಕಂದ್ರೆ ಬೇರೆ ಬೆಳೆ ಹಾಕಕ್ ಬರಲ್ಲ, ಯಾಕಂದ್ರೆ ಪಾಯ್ಸನ್ ಆಗುತ್ತೆ ಸರ್ ಜಾಸ್ತಿ. ಇದಕ್ಕೆ ಏನಿಲ್ಲ ಸರ್, ಒಂದ್ ಟೈಮ್ ಏನು ಬೆಳೆ, ಈಗ ನಾವು ಒಂದ್ ಪ್ಲಾಟ್ ಐತಲ್ಲ ಸರ್, 1 ವರ್ಷಕ್ಕೆ 5 ಬೆಳೆ ಬರುತ್ತೆ. ಗ್ಯಾಪ್ ಅಲ್ಲಿ ಒಂದ್ ಎಣ್ಣೆ ಹೊಡ್ಕೊಂತೀವಿ ಅದಕ್ಕೆ, ಶೇಂಗಾ ಐತಿ ಯಾವ್ದಾಯ್ತು. ಗ್ಯಾಪ್ ಅಲ್ಲಿ ಏನಿದ್ರೆ ಈಗ ಬೆಳೆ ಇಲ್ಲಪ್ಪ ಅಂದ್ರೆ ಮಿನಿಮಮ್ ಒಂದ್ 20 ದಿನ ಕಿನ್ನ ಮುಂಚೆನೆ ನಾವು ಈಗೇನು ಬೆಳೆ ಇಡುತ್ತೋ ಅಂದ್ರೆ 20 ದಿನ ಮುಂಚೆಗೆ ಒಂದ್ ಸ್ಪ್ರೇ ಏನನ್ನು ಕೊಡಂಗಿದ್ರೆ ಕೊಡ್ತೇವೆ ಸರ್. ಅದಕ್ಕೆ ಏನು ತರಕಾರಿ ಬೆಳೆಗಳನ್ನ ಹಾಕೊಳ್ಳಿಕ್ಕೆ ಆಗೋದಿಲ್ವಾ? ಬರುತ್ತೆ ಸರ್, ಬರುತ್ತೆ ಸರ್, ಕಂಪಲ್ಸರಿ ಬರುತ್ತೆ ಸರ್. ಯಾವುದೇ ತರ ಕಾಯಿಪಲ್ಲೆ ಬೆಳಿಬೋದು ಸರ್ ಅದರಲ್ಲಿ. ಹೂವ, ತರಕಾರಿ, ಇವು ಬಳ್ಳಿಗಳು, ಇವು ಟೊಮಾಟೋ ಆಗಿರ್ಬೋದು, ಬದ್ನೆಕಾಯಿ ಆಗಿರ್ಬೋದು, ಇಂಥವನ್ನ ಬೆಳೆ ಬೆಳಿಬೋದು ಸರ್ ಅದರಲ್ಲಿ. ಅಂದ್ರೆ ಸ್ಪ್ರೇ ಮಾಡ್ಬೋದು ಸರ್ ಜಾಸ್ತಿ. ಹೌದೌದು. ಈಗ ಕಾಯಿ ಕೊರಕ ಈ ಕಾಯಿಪಲ್ಲೆಗೆ ಜಾಸ್ತಿ ಎಣ್ಣೆ ಹೊಡಿಬೇಕಾಗ್ತದೆ, ಅದಕ್ಕೆ ಎಫೆಕ್ಟ್ ಏನಾದ್ರೂ ಆಗ್ಬೋದು. ಇದು ಉಳುಕೆ ಎಫೆಕ್ಟ್, ಹೈ ಡೋಸ್ ಎಣ್ಣೆ ಏನೇನಿದ್ರೆ ಎಫೆಕ್ಟ್ ಆಗ್ತದೆ ಸರ್, ಸ್ಲೋ ಡೋಸ್ ಇದ್ರೆ ಯಾಕಂದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ಅಂದ್ರ ಈಗ ಹುಳ ಐತೆ ಅಂದ್ರೆ ಕಂಪಲ್ಸರಿ ಯಾವ್ದೇ ಇದ್ರೂ ಎಫೆಕ್ಟ್ ಆಗುತ್ತೆ ಸರ್ ಬೆಳೆ ಐತೆ ಅಂದ್ರೆ. ಈಗ ದಿಲೀಪ್ ಕುಮಾರ್ ಅವರು ತಾವು ಸುಮಾರು ವರ್ಷಗಳಿಂದ ಅಂತಂದ್ರೆ ಈಗ ನಿಮ್ಮ ತಂದೆಯವ್ರ ಕಾಲದಿಂದ ಕೂಡ ತಾವು ಈ ರೇಷ್ಮೆ ಕೃಷಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮಗೆ ಅತಿ ಹೆಚ್ಚು ರೇಟ್ ಅಂತಂದ್ರೆ ಎಷ್ಟು ಸಿಕ್ಕುತ್ತೆ ನಿಮಗೆ? ಸರ್ ನಾವು 670 ರೂಪಾಯಿ ಮಾಡಿದೀವಿ ಸರ್ 2 ವರ್ಷದ ಹಿಂದೆ. ಈ ವರ್ಷ 700 ಇದೆ ಸರ್, ಲಾಸ್ಟ್ ಟೈಮ್ 650 ಮಾರ್ಕೆ ಬಂದಿದೆ ಪ್ರತಿ ಕೆಜಿಗೆ. ಈಗ ಮಿನಿಮಮ್ ನಮ್ಮ ರೇಷ್ಮೆ ಗೂಡಿಗೆ ಲಾಸ್ ಇರ್ಲಪ್ಪ, ರೈತರಿಗೆ ಲಾಸ್ ಆಗಬಾರ್ದು ಅಂತಂದ್ರೆ ಮಿನಿಮಮ್ ಹೆಂಗ್ ಕೆಜಿ ನಮಗೆ ಸಿಕ್ಕರೆ ರೈತರಿಗೆ ಉತ್ತಮ ಅಂತ ಹೇಳ್ತೀರಿ ಸರ್? ಮಿನಿಮಮ್ 400 ರೂಪಾಯಿ ಸಿಕ್ಕರೆ ಸಾಕು ಸರ್, ಒಳ್ಳೆ ಇಳುವರಿ ಬಂತಂದ್ರೆ ಆಯ್ತು ಸರ್. 400 ರೂಪಾಯಿ ಹೈಯೆಸ್ಟ್, ಯಾವ್ದು ಬೆಳೆ ಖರ್ಚಿಲ್ಲದ ಬೆಳೆ ಅಂದ್ರೆ ಇದೇವೆ ಸರ್. ಅಂದ್ರೆ ನಿಮ್ಗೆ 700 ಬೇರೆ ಬೆಳೆಗೆ ಹೋಲಿಸಿದ್ರೆ ಸರ್, 400 ರೂಪಾಯಿ ಸಿಕ್ಕರು ಕೂಡ ಏನು ಲಾಸ್ ಇಲ್ಲ ಅಂತ? ಲಾಸ್ ಇಲ್ಲ ಸರ್, 400 ರೂಪಾಯಿ ಸಿಕ್ಕರೆ ಲಾಸ್ ಇಲ್ಲ ಸರ್. 750 ಹಿಂಗ್ ಸಿಕ್ಕರಪ್ಪ ಅಂತಂದ್ರೆ ಒಳ್ಳೆ ರೇಟ್. ಬಂಪರ್ ಬೆಳೆ ಬಂಪರ್ ಬಂಪರ್ ಸರ್, ಈ ವರ್ಷ ಮಾತ್ರ ಬಂಪರ್ ಗೋಲ್ಡ್ ಅಂತವ್ರ ಸರ್ ಆತರ. ಅಂತಂದ್ರೆ ನೀವು ಈ ವರ್ಷ ವಾತಾವರಣ ಸ್ವಲ್ಪ ಏರು ಫೇರ್ ಆಗಿ ಸ್ವಲ್ಪ ಎಫೆಕ್ಟ್ ಆಗ್ತದೆ ಸರ್. ನೀವು ವರ್ಷಕ್ಕೆ ಎಷ್ಟು ಬೆಳೆಗಳನ್ನ ತಕೊಂಡಿದ್ರಿ ನಿಮ್ಮ ಅನುಭವಕ್ಕೆ? ಒಂದ್ ಪ್ಲಾಟ್ಗೆ 5 ಬೆಳೆ ಸರ್, ಡಬಲ್ ಇದ್ರೆ 10 ಬರುತ್ತೆ. ಆಕಡೆ ಈಕಡೆ ಒಂದ್ ಹಾಕೊಂಡ್ರಪ್ಪ ಅಂತ 10 ಬೆಳೆಗಳನ್ನ ಮಾಡ್ಕೋಬಹುದು ಸರ್. ಕಂಪಲ್ಸರಿ ಬೆಳೆ ಒಂದ್ ಮುಗಿದ ತಕ್ಷಣ ಒಂದ್ ಕನ್ಫರ್ಮ್. ಸೊಪ್ಪು ಬರಕ್ ಒಂದ್ ತಿಂಗಳು ಬೇಕು ಸರ್, ಬೆಳೆ 25 ದಿನ ಬೆಳೆ ಸರ್. ಟೋಟಲ್ ಒಂದ್ ಪ್ಲಾಟ್ಗೆ 2 ತಿಂಗಳು ಲೆಕ್ಕ ಸರ್. ಹಂಗ ಡಬಲ್ ಫ್ಲಾಟ್ ಇತ್ತಂದ್ರೆ ಕಂಟಿನ್ಯೂ ಬೆಳೆ ಹಂಗೆ ಇರುತ್ತೆ ಸರ್. ಒಂದು ಮನೆಯಲ್ಲಿ ಒಂದು ಒಳ್ಳೆ ಬಿಸಿನೆಸ್, ಒಂದು ನೌಕರಿ ಮಾಡೋರಂಗ ಅರ್ಥ ಇದು. ಒಂದು ರೇಷ್ಮೆ ಕೃಷಿ ಚೆನ್ನಾಗಿ ಮಾಡಿದ್ರೆ ಜಾಸ್ತಿ ಬರುತ್ತೆ ಸರ್ ಇದರಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಮಾತ್ರ. ರೇಷ್ಮೆ ಕೃಷಿ ಮಾಡ್ಕೊಂಡು ಏನಾದ್ರೂ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನಾದ್ರೂ ಸುಧಾರಣೆ ಆಗಿದೆ ದಿಲೀಪ್ ಕುಮಾರ್ ಅವರೇ? ತುಂಬಾ ಸುಧಾರಣೆ ಆಗಿದೆ ಸರ್, ಸ್ವಲ್ಪ ಚೇಂಜ್ ಆಗಿದೆ ಎಲ್ಲ. ಏನೇನು ಮಾಡ್ಕೊಂಡ್ರಿ ಸರ್? ಎಲ್ಲ ಮಾಡಿದೆ ಸರ್, ಟ್ರ್ಯಾಕ್ಟರ್ ತಂದಿದ್ವಿ, ಅದೇ ಒಂದು ಇದ್ರ ಕಾರಣ ರೇಷ್ಮೆ ಇದ್ರಲಿಂದ. ಮನೆ ಕಟ್ಸ್ಕೊಂಡಿರಿ, ಮದುವೆ ಮಾಡ್ಕೊಂಡ್ರಿ, ಟ್ರ್ಯಾಕ್ಟರ್ ತಗೊಂಡ್ರಿ, ಎಲ್ಲ ಚೆನ್ನಾಗಿ ಒಂದು ಒಕ್ಕಲ್ತನ ಮೇಲೆ ನಡೆದಿದೆ. ಒಕ್ಕಲ್ತನ ಮೇಲೆ ನಡೆಸೋ ಬೇರೆ ಏನಿಲ್ಲ, ಯಾರು ಎಲ್ಲಿ ಏನು ಹೋಗಿಲ್ಲ ಸರ್, ನಾವೇ ಒಕ್ಕಲ್ತನದಿಂದನೇ ಎಲ್ಲ ಮಾಡ್ಕೊಂಡಿದ್ದೀವಿ. ಅಂದ್ರೆ ರೇಷ್ಮೆ ಕೃಷಿ ತಮಗೆ ಕೈ ಹಿಡಿದಿದೆ? ಕೈ ಹಿಡಿದ ಸರ್, ಕಂಪಲ್ಸರಿ ಅದರಿಂದನೇ ನಾವು ಮುಂದುವರ ಕಾರಣ ಅಂತ ಹೇಳ್ತೀವಿ. ಟ್ರ್ಯಾಕ್ಟ್ರಿ ಹೇಗೆ ನಿಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಎತ್ತಿನ ಮೂಲಕ ಇದಾವ ಅಥವಾ ಎಲ್ಲ ಟ್ರ್ಯಾಕ್ಟರ್ ಮೂಲಕ ಮಾಡಿಸ್ತಾರೆ? ಇಲ್ಲ ಇಲ್ಲ ಸರ್, ಎತ್ತನೂ ಇದೆ. ಮಾರುಕಟ್ಟೆ ಸಮಸ್ಯೆಯಲ್ಲಿ ಏನಾದ್ರೂ ನಿಮಗೆ ಅನುಭವ ಆಗಿಲ್ಲ? ಮಾರುಕಟ್ಟೆ ಏನ್ ಸಮಸ್ಯೆ ಇಲ್ಲ ಸರ್, ಮಾರುಕಟ್ಟೆ ಕಂಪಲ್ಸರಿ ಐತೆ, ರಾಮನವರ ಹೋಗ್ತೀವಿ. ಮಾರುಕಟ್ಟೆ ಏನ್ ಸಮಸ್ಯೆ ಇಲ್ಲ, ಅಲ್ಲಿ ಏನ್ ರೇಟ್ ಇರುತ್ತೆ ಅದು ಕಂಪಲ್ಸರಿ ಸಿಗುತ್ತೆ ಸರ್. ಅದರಿಂದ ಏನ್ ತೊಂದ್ರೆ ಆಗಿಲ್ಲ ಸರ್, ಮಾರ್ಕೆಟ್ ಎಲ್ಲ ಆಗಿಲ್ಲ ಇಲ್ಲ ಸರ್. ಅಂದ್ರ ನಮ್ಗ ಹತ್ರ ಆಗೋ ತರ ಇಲ್ಲ ಸರ್, ಅಷ್ಟೇ ಬೈ ಚಾನ್ಸ್ ಒಬ್ರಿಬ್ರು ಇದ್ರೆ ತೊಂದ್ರೆ ಆಗುತ್ತೆ, ಯಾಕಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಸರ್ ನಮಗೆ. ಈಗ ಮೊನ್ನೆ ಈಗ ತಾನೇ ನಮ್ಮ ಇದಕ್ಕಿಂತ ಮುಂಚೆ ಧರ್ಮಣ್ಣವರು ನಮ್ಮ ಜೊತೆ ಮಾತಾಡಬೇಕಾದ್ರೆ ಒಂದು ಕಲಬುರಗಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಬಹಳಷ್ಟು ಕಡಿಮೆ ರೇಟ್ಗೆ ಅವರ ಗೂಡುಗಳನ್ನ ಕೇಳಿದ್ರು ಅಂತ ಒಂದು ಮಾಹಿತಿ. ಇಲ್ಲಿ ಯಾಕಂತ ಕೇಳಿ ವಹಿವಾಟು ಕಡಿಮೆ ಸರ್, ಅದ ಹೌದು. ರೀಲರ್ಗಳು ಕಡಿಮೆ, ಅಲ್ಲಿ ರೀಲರ್ ಜಾಸ್ತಿ. ನನಗೆ ನಿನಗೆ ಅಂತಂದ್ರೆ ಅವರಿಗೆ ಹೆಚ್ಚಿನ ಗೂಡು ಬೇಕಾಗಿರ್ತಾರೆ. ಹೌದು, ಇಲ್ಲಿ ಸಾಕಾಗಷ್ಟು ಗೂಡು ಅವ್ರಿಗೆ ಒಬ್ರಿಬ್ರು ಇರೋಕ ಹೆಚ್ಚಿನ ಗೂಡು ಬಂತಂದ್ರೆ ಅವ್ರು ಬೇಡಪ್ಪ ಅಂತಾರ ಅಂತ ಸರ್. ಅಂದ್ರೆ ಖರೀದಿದಾರರು ಅಲ್ಲಿ ಬಳಕೆದಾರರು ಹೆಚ್ಚಿರ್ಬೇಕು ಅಂತಂದ್ರೆ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಸರ್, ನಮಗೆ ಬೇಡಿಕೆ ಮಾಲ್ ಅವರಿಗೆ ಬೇಡಿಕೆ ಇರುತ್ತೆ ಸರ್. ಇತ್ತೀಚೆಗೆ ದಿಲೀಪ್ ಅವರೇ ಈಗ ರೇಷ್ಮೆ ಬೆಳೆಗಾರರಿಗೆ ಒಂದು ಗುರುತಿನ ಚೀಟಿಯನ್ನ ಕೂಡ ಒಂದು ಇಲಾಖೆಯಿಂದ ಕೊಡುವಂತ ಒಂದು ಅಲ್ಲಲ್ಲಿ ನಡೀತಿದೆ. ನಿಮ್ಗೆ ಏನಾದ್ರು ಇಲಾಖೆಯವರು ಕೊಟ್ಟಿದಾರ? ಅದು ಮಾಡಿಸಿದಾರೆ ಅಂತ ಹೇಳಿದ್ರು ಸರ್, ಅಂದ್ರೆ ಬೈ ಚಾನ್ಸ್ ಇನ್ನು ಕೊಟ್ಟಿಲ್ಲ ಸರ್, ಅಷ್ಟೇ ಮಾಡಿಸಿದಾರೆ, ಫೋಟೋ ಹಾಕಿದಾರೆ ನಮ್ಗೆ. ಮಾಡಿಸಿರೋದು ನಮಗ್ ಬಂದಿಲ್ಲ ಸರ್, ಅಷ್ಟೇ ಬರ್ಬೋದು ಸರ್ ಈ ಸದ್ಯದಲ್ಲಿ. ಅಂದ್ರೆ ಈಗ ಇವರು ರೇಷ್ಮೆ ಕೃಷಿಕರು, ಇವರ ತೋಟ ಇಷ್ಟಿದೆ, ನಿಮ್ಮ ಫೋನ್ ಸಂಖ್ಯೆ, ನಿಮ್ಮ ಎಲ್ಲ ಮಾಹಿತಿಗಳು ಆ ಒಂದು ಕಾರ್ಡ್ ಅಲ್ಲಿ ಇರ್ತದೆ. ಎಲ್ಲ ಎಲ್ಲ ಸರ್, ಅದು ಫೋಟೋ ಹಾಕಿದ್ರೆ ಸರ್ ನಮ್ಗ ವಾಟ್ಸಪ್ ಅಲ್ಲಿ ಹಾಕಿದಾರೆ ಆಗಿರೋದು, ಅದು ನಮಗ್ ಕೊಟ್ಟಿಲ್ಲ ಸರ್, ಅಷ್ಟೇ. ಏನ್ ಏನನ್ನ ಇರ್ಬೋದನ ಅದಕ್ಕೆ ಲೇಟ್ ಆಗಿರ್ಬೋದು ಸರ್ ಅಷ್ಟೇ. ಅಂದ್ರೆ ನಮ್ಮ ರೈತರು ಈ ತೊಗರಿ, ಹತ್ತಿ, ಸಜ್ಜಿ ಈ ಒಂದು ಒಳ್ಳೆ ಭೂಮಿಯನ್ನ ನೀರಿದ್ದವರು ರೇಷ್ಮೆ ಕೃಷಿಯನ್ನ ಮಾಡಬಹುದು ಕಂಪಲ್ಸರಿ ಸರ್. ಯಾವ್ದೇ ತರ ಇನ್ನು ಉನ್ನತ ಇದಕ್ಕೆ ಹೋಗ್ಬೇಕಂದ್ರೆ ಮಾಡ್ಬೋದು, ಯಾಕಂದ್ರೆ ಹೆಚ್ಚಿನ ಹೊಲ ಇದ್ದವರು ಮಲ್ಟಿಪಲ್ ಬೆಳೆ ಆದ ತರ ಆಗುತ್ತಾರೆ. ಅವ್ರು ಬೇಡಪ್ಪ ಅಂದ್ರೆ ಒಂದ್ ಎಕರೆನೆ ಇರ್ಬೋದು ಸರ್, ಒಂದ್ ಎಕರೆ ಕೂಡ ಮೇಂಟೈನ್ ಮಾಡ್ಕೊಂತ ಹೋಗ್ಬೋದು, ಏನ್ ಸಮಸ್ಯೆ ಇಲ್ಲ ಸರ್. ಇಬ್ರೇ ಗಂಡ ಹೆಂಡ್ತಿದ್ರು ಒಂದ್ ಎಕರೆ ಕಂಪಲ್ಸರಿ ಮೇಯಿಸ್ಬೋದು ಸರ್. ಇಲಾಖೆಯಿಂದ ಸಹಾಯ, ಒಂದ್ ತಿಂಗಳು ಒಂದ್ ಕ್ವಿಂಟಲ್ ಬೆಳೆ ತೆಗಿಬೋದು ಸರ್ ಅವ್ರು. ಇಲಾಖೆಯಿಂದ ಸಹಾಯ ಸೌಲಭ್ಯ ಇದೆ, ಮಾಹಿತಿ ಇದೆ, ಒಂದು ನೀರಿದ್ದವರು ಅನುಕೂಲ ಇದ್ದವರು ಚೆನ್ನಾಗಿ ಹೊಲದಲ್ಲಿ ಒಂದ್ ಎಕರೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಮೇಲಿನ ಖರ್ಚು ಎಲ್ಲ ಹೋಗ್ಬಿಡ್ತದೆ. ಆರಾಮ್ ಸರ್, ಅದು ತಿಂಗಳು ತಿಂಗಳ ಬೆಳೆ, ಬೇರೆ ಬೆಳೆ ಆರು ತಿಂಗಳು ಬರುತ್ತೆ, ಅಷ್ಟೊಳಗೆ ಎರಡ್ ಮೂರ್ ಬೆಳೆ ಬರುತ್ತೆ ಸರ್ ಇದು. ಹೌದೌದು, ಅಂತಂದ್ರೆ ಈಗ ವರ್ಷದ ಬೆಳೆ ಆರು ತಿಂಗಳ ಬೆಳೆ ಇದ್ರ ಖರ್ಚು ತಗೊಂಡೋಗಿ ಅದಕ್ಕೆ ಹಾಕ್ಬೋದು ಸರ್. ಇನ್ನೊಂದ್ ಬೆಳೆಗೆ ಸಾಲ ಮಾಡತ್ತಪ್ಪತ್ತೆ ರೈತ ಬಾಂಧವರು ಕೈಗಡ ತರದ ಹೂವು ತರೋದು ಅಲ್ಲಿ ಕೇಳೋದು. ಯಾಕಂತೇಳಿ ಈಗ ಕಂಪಲ್ಸರಿ ಬೆಳೆ ಬರ್ತದೆ, ಅದು ಮಲ್ಟಿಪಲ್ ಬೆಳೆ ಅಂದ್ರೆ ಆರು ತಿಂಗಳು ಬೆಳೆ, ಆರು ತಿಂಗಳು ಬೆಳೆ ಬರತ್ತನ ಕಾಯ್ತಾ ಇರ್ಬೇಕು. ಇದಂದ್ರೆ ಯಾಕಂತ ಕೇಳಿ ಅದನ್ನು ಬೆಳೆ ಅಷ್ಟು ಟೈಮ್ ಇಡಲ್ಲ ಸರ್ ಇದು. ಬೆಳಿಗ್ಗೆ ಒಂದ್ ತಾಸು ಮಾಡಿದ್ರೆ ಸಾಯಂಕಾಲ ಉಂಟಾವೆ, ಡೈಲಿ ಟೂ ಟೈಮ್ ಸೊಪ್ಪು ಆಗ್ತದೆ ಸರ್ ಅಷ್ಟೇ. ಒಳ್ಳೆಯದು ದಿಲೀಪ್ ಕುಮಾರ್ ಅವರೇ, ನಿಮ್ಮ ತಂದೆಯವ್ರ ಕಾಲದಿಂದಲೂ ಕೂಡ ತಾವು ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಬಂದಿರಿ, ಅದನ್ನು ತಾವು ಬಿಟ್ಟಿಲ್ಲ. ಅಂತಂದರೆ ನಿಮಗೆ ಲಾಭ ಅನ್ನಿಸ್ತಾ ಇದೆ, ಅದರಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ, ಪರಿಪೂರ್ಣತೆಯನ್ನು ಸಾಧಿಸಿದಿರಿ, ಪಳಗಿದಿರಿ ಒಟ್ಟಿನಲ್ಲಿ ನಿಮ್ಮ. ಹೌದು, ಒಟ್ಟಿನಲ್ಲಿ ಈ ರೇಷ್ಮೆ ಕೃಷಿಯನ್ನು ಇತರ ರೈತ ಬಾಂಧವರು ಕೂಡ ಮಾಡ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಭೂಮಿ ಇದ್ದವರು, ಚೆನ್ನಾಗಿ ನೀರಿಂದ ಸೌಲಭ್ಯ ಇಂಥ ಇರುವಂಥವರು ಇಲಾಖೆಗೆ ಸಂಪರ್ಕವನ್ನು ಮಾಡಿ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ರೇಷ್ಮೆ ಬೆಳೆಯನ್ನು ಬೆಳಲಿಕ್ಕೆ ಒಂದು ಇನ್ನೂ ಸಾಕಷ್ಟು ಅವಕಾಶಗಳಿದ್ದಾವೆ. ದಿಲೀಪ್ ಕುಮಾರ್ ಅವರೇ, ನಿಮ್ಮ ಒಂದು ರೇಷ್ಮೆ ಕೃಷಿ ಮತ್ತಷ್ಟು ಚೆನ್ನಾಗಿ ನಡೆಯಲಿ, ನಿಮಗೆ ಒಳ್ಳೆ ರೇಟ್ ಸಿಗಲಿ, ನಿಮ್ಮ ಮಾಹಿತಿ ನಮಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓ ಓ ಕಾಲ ಪುರುಷಂಗೆ ಗುಣ ಮಣಮಿಲ್ಲಂಗಡ ನಿಸ್ತೇಜಂಗಡ ಜಡಂಗಡ ಒಡಲೊಳ್ ಗುಡುಗುಟ್ಟು ಗುಂಗಡ. ರಾಯಚೂರು ಆಕಾಶವಾಣಿಯ ಕೇಳುಗರಿಗಾಗಿ ಹೊಸ ವರ್ಷದಲ್ಲಿ ಹೊಸತೊಂದು ಕಾರ್ಯಕ್ರಮ ನಿಮಗಾಗಿ ಮೂಡಿಬರಲಿದೆ. ಕಾವ್ಯಯಾನ. ಕನ್ನಡದ ಮುಂಗೋಳಿ ಎಂದು ಹೆಸರಾದ ಮುದ್ದಣ ಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರತಿದಿನ ಬೆಳಿಗ್ಗೆ 6:40 ಪ್ರಸಾರವಾಗಲಿದೆ. ಕಾವ್ಯಯಾನ ಇದು ಕನ್ನಡ ಕಾವ್ಯದ ರಸದೌತಣ. ತಪ್ಪದೇ ಆಲಿಸಿ ಕಾವ್ಯಯಾನ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಜಿಲ್ಲೆಯಲ್ಲಿ ಹಾಗೆಯೇ ರೇಷ್ಮೆ ಕೃಷಿಯಲ್ಲಿ ಹೇಗೆ ಲಾಭದಾಯಕತೆ ಇದೆ ಕುರಿತು ರೇಷ್ಮೆ ಕೃಷಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ರೈತ ಬಾಂಧವರು ಹೇಳಿದ ಹಾಗೆ ರೇಷ್ಮೆ ಕೃಷಿ ಇತ್ತೀಚೆಗೆ ಸಾಕಷ್ಟು ಪ್ರಚಲಿತ ಆಗ್ತಾ ಇದೆ, ಇಲಾಖೆಯಿಂದ ಸಹಾಯ ಸೌಲಭ್ಯಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಬೆಳೆ ರೈತ ಬಾಂಧವರಿಗೆ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ತಮ್ಮಲ್ಲಿರುವಂಥ ಒಂದು ಭೂಮಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ರೈತರು ರೇಷ್ಮೆ ಕೃಷಿಯ ಕಡೆ ಹೋಗಲಿಕ್ಕೆ ಇನ್ನು ಸಾಕಷ್ಟು ಅವಕಾಶಗಳಿದ್ದಾವೆ. ನಮ್ಮ ಭಾಗದಲ್ಲೂ ಕೂಡ ಇದು ವಾತಾವರಣಕ್ಕೆ ಒಂದು ಯೋಗ್ಯವಾದಂಥ ಹಾಗೆಯೇ ಪೂರಕವಾದಂಥ ಒಂದು ಬೆಳೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ರೇಷ್ಮೆ ಕೃಷಿ ಒಳ್ಳೆಯ ಲಾಭ ಇದೆ, ಒಳ್ಳೆಯ ಒಂದು ಮಾರುಕಟ್ಟೆ ಕೂಡ ಇತ್ತೀಚೆಗೆ ಸಿಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಧರ್ಮಣ್ಣ ಹಾಗೆಯೇ ದಿಲೀಪ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 4/1/2022 ಅಂತಂದರೆ ಮಂಗಳವಾರ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 32 ಮತ್ತು ಕನಿಷ್ಠ 18°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು, ಗರಿಷ್ಠ 85 ಮತ್ತು ಕನಿಷ್ಠ 36% ಆರ್ದ್ರತೆ ಇದ್ದು, ಗಾಳಿಯ ವೇಗ ಪ್ರತಿ ಗಂಟೆಗೆ 14 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು KRJ-1, ಅಜಯ, KDRI-9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80WP ಅಥವಾ ಥೈರಾಮ್ 75WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಜಿಲ್ಲೆಯಲ್ಲಿ ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಜೋಳದಲ್ಲಿ ಬೆಂಕಿ ಹುಳು ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬರೆಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪರಣೆಯನ್ನು ಮಾಡಬೇಕು. ಅದೇ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಕೈಗೊಳ್ಳಬೇಕು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟರಿಜಿಯಂ ಅನಿಸ್ಲೋಪಿಯೆ ಅಥವಾ 2 ಗ್ರಾಂ ಮೆಟರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 gram ಇಮಾಮೆಕಿನ್ ಬೆಂಜೋಯೇಟ್ 5 SG ಅಥವಾ 0.25 milliliter ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಎರಡನೇ ಬೆಳೆಯಾಗಿ ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ನೀರಿನ ಲಭ್ಯತೆ ನೋಡಿಕೊಂಡು ಭತ್ತ ನಾಟಿಯನ್ನು ಕೈಗೊಳ್ಳಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಇನ್ನು ಕಡಲೆ ಬೆಳೆಯನ್ನು ಬಿತ್ತಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪೊಡಾಪ್ಟರ್ ಕೀಡೆಯ ಹತೋಟಿಗೆ 0.15 milliliter ಕ್ಲೋರಾನ್ ನೆಂಟ್ರಿನಲ್ಲಿ ಪ್ಲೋರಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 gram ಚಿಕ್ಪಿ ಮ್ಯಾಜಿಕ್ ಅಥವಾ 20 gram ಯೂರಿಯಾ ಮತ್ತು 1 milliliter ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಕಡಲೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಮತ್ತೆ ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 milliliter ಡೈಫೆನಕನಜೋಲ್ 25 EC ಅಥವಾ 0.5 gram ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 gram ಮ್ಯಾಂಕೋಜಿಬ್ ಅಥವಾ 1 milliliter ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿ ಬೆಳೆಯಲ್ಲಿ ಬೂದಿ ರೋಗದ ಹತೋಟಿಗೆ 1 gram ಕಾರ್ಬನ್ ಡೈಸಮ್ 50 WP ಅಥವಾ 1 milliliter ಪೆನ್ಕೋನೋಜಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 gram ಥಯೋಡಿ ಕಾರ್ಬ್ 75 WP ಅಥವಾ 0.3 gram ಇಮಾಮೆಕಿನ್ ಬೆಂಜೋಯೇಟ್ 5 SG ಅಥವಾ 1 milliliter ಕ್ಲೋರೋಪೆನಿಪೈರ್ 10 SC ಅಥವಾ 0.75 milliliter ನೆವ್ಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು, ಕೃಷಿ ವಿಜ್ಞಾನಿಗಳನ್ನು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡೆಯಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣಲ್ಲ. ನಮಸ್ಕಾರ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಈಗಿದೆ. ನೆಲಗಡಲೆ ಶೇಂಗಾ 4,489 ರೂಪಾಯಿಯಿಂದ 6,105 ರೂಪಾಯಿ, ಈರುಳ್ಳಿ 500 ರೂಪಾಯಿಯಿಂದ 2,196 ರೂಪಾಯಿ, ಭತ್ತ ರಾಜಹಂಸ 1,389 ರೂಪಾಯಿಯಿಂದ 1,435 ರೂಪಾಯಿ, ಭತ್ತ ಸೋನಾ ಮಸೂರಿ 1,309 ರೂಪಾಯಿಯಿಂದ 2,109 ರೂಪಾಯಿ, ಸೂರ್ಯಕಾಂತಿ 4,289 ರೂಪಾಯಿಯಿಂದ 5,429 ರೂಪಾಯಿ, ತೊಗರಿ ಕೆಂಪು 4,333 ರೂಪಾಯಿಯಿಂದ 6,271 ರೂಪಾಯಿ, ತೊಗರಿ ಬಿಳಿ 5,050 ರೂಪಾಯಿಯಿಂದ 5,989 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೋಳಿ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ನಂತರ ರಾಯಚೂರು ತಾಲೂಕಿನ ಮರ್ಚೆಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಲಿದ್ದೀರಿ. ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸ್ನೇಹಿತರೆ, ಈಗ ಕೇಳಿ ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವಯ್ಯ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. ದೇವರ ಗೈದೋ ಚೆನ್ನಳೆ ನಮ್ಮ ಗುರವೇ